ರಾಜ್ಯಪಾಲರ ಭಾಷಣದ ಬಗ್ಗೆ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:58. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ನಾವು ರೈತರಿಗೆ ಬ್ಯಾಂಕಿನಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಸಂವಾದವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿಆರ್ ಅರುಣ್ ಮತ್ತು ಕೃಷಿ ಅಧಿಕಾರಿ ಆರ್ ಚಂದನ. ಇವರೊಂದಿಗೆ ಎನ್ ಕೇಶವಮೂರ್ತಿ. ಬನ್ನಿ ಕೇಳೋಣ ರೈತರಿಗೆ ಬ್ಯಾಂಕಿನಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತ ಸಂವಾದ. ಡಾಕ್ಟರ್ ಅರುಣ್ ಅವರೇ ನಮಸ್ಕಾರ. ನಮಸ್ಕಾರ. ಚಂದನ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳು ಏನೆಲ್ಲ ಇದ್ದಾವೆ, ಯಾವ ರೀತಿ ರೈತರು ಈ ಯೋಜನೆಗಳ ಲಾಭವನ್ನು ಪಡೆದುಕೋಬೋದು, ಮತ್ತು ಸಾಂಸ್ಥಿಕವಾದ ಸಾಲ ಸೌಲಭ್ಯಗಳನ್ನು ಪಡೆಯೋದರಿಂದ ರೈತರಿಗಾಗುವಂತಹ ಅನುಕೂಲಗಳೇನು, ಯಾವ ರೀತಿ ಸಾಲ ಪಡೆಯೋದಕ್ಕೆ ಅವರು ಅರ್ಹತೆಯನ್ನು ಪಡ್ಕೋಬೇಕು, ಮತ್ತು ತಾವೇನೇನೋ ಈ ಸಿಬಿಲ್ ಸ್ಕೋರು ಏನೇನೋ ಹೇಳ್ತಿರಲ್ಲ, ಅಂದರೆ ಅವರು ಸಾಲವನ್ನು ಪಡೆಯೋದಕ್ಕೆ ಅರ್ಹರು ಅಲ್ವೋ ಅನ್ನೋದನ್ನೆಲ್ಲ ನೀವು ಬಹಳಷ್ಟು ಲೆಕ್ಕಾಚಾರ ಹಾಕ್ತೀರಿ ಬ್ಯಾಂಕ್ನವರು. ಈ ತರಹ ಒಂದು ಅರ್ಹತೆಯನ್ನು ಪಡ್ಕೊಳ್ಳೋದು ಹೇಗೆ, ಕೃಷಿ ಕ್ಷೇತ್ರಕ್ಕೆ ನಿಮ್ಮ ಬ್ಯಾಂಕಿನ ಕೊಡುಗೆಗಳೇನು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ತಾವೇ ಆರಂಭ ಮಾಡಿ ಡಾಕ್ಟರ್ ಅರುಣ್ ಅವರು. ನಮಸ್ಕಾರ. ಮೊದಲಿಗೆ ಬ್ಯಾಂಕಿನ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಹೇಳಿ ನಂತರ ಕೃಷಿ ಬಗ್ಗೆ ಮಾತಾಡಬಹುದು ಅಂತೇಳಿ ನಾನು ಅನ್ಕೊತೀನಿ. ಕರ್ನಾಟಕ ಬ್ಯಾಂಕ್ 1924 ಮಂಗಳೂರಿನಲ್ಲಿ ಜನ್ಮ ತಾಳಿದೆ. ಅದು ಕೃಷಿಕರಿಂದ ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಹಣಕಾಸಿನ ಸಂಸ್ಥೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಆ ಸಂದರ್ಭದಲ್ಲಿ ಒಂದು ಕೃಷಿಕರಿಗಾಗಿ ಈ ಸ್ಥಳೀಯ ಜನಗಳಿಗಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್. ಆ ಬ್ಯಾಂಕಿನಿಂದ ಹಲವಾರು ಯೋಜನೆಗಳು 100 ಕೂಡ ನಾವು ಜನರಿಗೆ ಕೊಡ್ತಾ ಬಂದಿದ್ದೇವೆ. ಮುಖ್ಯವಾಗಿ ನಾವು ಹಲವಾರು ವರ್ಷಗಳಿಂದ ಕೃಷಿಯ ಬಗ್ಗೆ ನಮ್ಮ ಬ್ಯಾಂಕಿನ ಹೊಸ ಹೊಸ ಯೋಜನೆಗಳನ್ನು ನಾವು ಹೇಳ್ತಾ ಆ ಯೋಜನೆಗಳು ಮುಂದಿನ ದಿನಗಳಲ್ಲಿ ರಿಸರ್ವ್ ಬ್ಯಾಂಕು ಕೂಡ ಅದನ್ನು ಫಾಲೋ ಮಾಡಿರ್ತಕ್ಕಂಥ ನಿದರ್ಶನಗಳು ಇದೆ. ಹಾಗಾಗಿ ನಮ್ಮ ಕೃಷಿ ಏನು ಸಂಬಂಧ ಒಂದು ಏನೇನು ಪ್ರಾಡಕ್ಟ್ಸ್ ಇದೆ ಜನರಿಗೆ ತುಂಬ ಅತ್ಯಂತ ಚೆನ್ನಾಗಿ ಅದನ್ನು ರಿಸೀವ್ ಮಾಡಿದ್ದಾರೆ. ಮೊದಲನೇದಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಗೋಲ್ಡ್ ಲೋನ್ ಬಗ್ಗೆ ತುಂಬ ಅಪಾರ ಇದು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬ್ಯಾಂಕಿನಲ್ಲಿ ಯಾವುದೇ ಶುಲ್ಕವನ್ನು ನಾವು ಜನರಿಂದ ಪಡೆಯದೆ, ಅಂದರೆ ಮುಂಚೆ ತುಂಬ 3-4 ಚಾರ್ಜಸ್ ಎಲ್ಲ ಇರ್ತಾ ಇತ್ತು ಗೋಲ್ಡ್ ಲೋನಿಗೆ, ಇವಾಗ ಅದು ಯಾವುದೂ ಇಲ್ಲದೆ ಜಸ್ಟ್ ಗೋಲ್ಡ್ ಅಪ್ರೈಸರ್ ಚಾರ್ಜ್ ಮಾತ್ರ ನಾವು ತೊಗೊಳ್ತಾ ಇದ್ದೀವಿ. ಅತ್ಯಂತ ಅಂದರೆ ಕ್ಷಿಪ್ರಗತಿಯಲ್ಲಿ ಗೋಲ್ಡ್ ಲೋನ್ ಕೂಡ ಕೊಡ್ತಾ ಇದ್ದೀವಿ. ಸೊ ಅದೊಂದು ಕೂಡ ಇವಾಗ ಇತ್ತೀಚಿನ ದಿನಗಳಲ್ಲಿ ಜನಗಳು ಕೂಡ ಅದನ್ನು ತುಂಬ ಚೆನ್ನಾಗಿ ಅದನ್ನು ರಿಸೀವ್ ಮಾಡಿದ್ದಾರೆ. ನಮ್ಮ ಬ್ಯಾಂಕಿನ KBL ಗೋಲ್ಡ್ ಲೋನ್ ಏನಿದೆ ಅದ್ರ ಬಗ್ಗೆ ಜನರಿಗೂ ಕೂಡ ಒಂದು ವಿಶ್ವಾಸ ಬಂದಿದೆ. ಈ ಎಲ್ಲ ಮೈಸೂರು ವಲಯದಲ್ಲಿ ಅದ್ರ ಬಗ್ಗೆ ತುಂಬ ಒಲವು ಕೂಡ ಕಾಣ್ತಾ ಇದೆ. ಅದೇ ರೀತಿ ನಾವು ಬೆಳೆ ಸಾಲ ಇರ್ಬೋದು, ಬೆಳೆ ಸಾಲ 5 ನಾವು ODI ರೂಪದಲ್ಲಿ ಕೊಡ್ತಾ ಇದ್ದೀವಿ. ತಮಗೆ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಒಂದು ನಾವು ಬಜೆಟ್ನಲ್ಲೂ ಕೂಡ ಆ ಒಂದು ಮಿತಿಯನ್ನು ಕೂಡ ಸರ್ಕಾರದವರು 3-5 ಅದನ್ನು ಏರಿಕೆ ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ್ದಲ್ಲಿ ಒಂದು ಸರ್ಕಾರದಿಂದ ಬಡ್ಡಿ ರಿಯಾಯಿತಿ ಸಿಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಕ್ಸ್ಪ್ಯಾನ್ಷನ್ ರೈತರು ಯಾವುದೇ ಒಂದು ರೀತಿಯಲ್ಲಿ ಅವರು ಮುಂದಿನ ವರ್ಷಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡಿದಾಗ ನಾವು ಕೂಡ ಸಾಲವನ್ನು ಕೊಡಲಿಕ್ಕೆ ಅದು ಆ ಒಂದು ಏನು ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿದ್ದಲ್ಲಿ ನಮಗೆ ಅದನ್ನು ಕೊಡಬೇಕು ಅಂತ ಹೇಳಿ ನಮಗೂ ಕೂಡ ಒಂದು ಒಳ್ಳೆಯ ಇದು ಸಿಗುತ್ತೆ. ನೀವು ಹೇಳಿದಾಗೆ ಸಿಬಿಲ್ ಸ್ಕೋರ್ ಕೂಡ ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ತುಂಬ ನಮ್ಮಲ್ಲಿ ನಿದರ್ಶನಗಳಿದೆ, ರೈತರು ಸಮಯಕ್ಕೆ ಸರಿಯಾಗಿ ಅದನ್ನು ಮರುಪಾವತಿ ಮಾಡಿದ್ದಾರೆ. ನಾವು ಮತ್ತೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೂಡ ಅವರಿಗೆ ಏನೇನು ಬೇಕು ಎಲ್ಲ ರೀತಿಯ ಸೌಲಭ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಹೇಳಬೇಕು ಅಂತ ಹೇಳಿದ್ರೆ KBL ಟ್ರ್ಯಾಕ್ಟರ್ ಸೌಲಭ್ಯ, ಟ್ರ್ಯಾಕ್ಟರ್ ತುಂಬ ಅವಶ್ಯಕತೆ ಇದೆ ನಮ್ಮ ರೈತನ ಜೀವನದಲ್ಲಿ. ಅದನ್ನು ಕೂಡ ನಾವು ಹೊಸ ಒಂದು ಯೋಜನೆಯನ್ನು ಮಾಡಿಕೊಂಡು ಈಗ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಹಳ್ಳಿ ಜನಗಳಿಗೆ ಏನೇನು ಬೇಕು, ಯಾವ್ಯಾವ ರೀತಿ ಕೃಷಿಯಲ್ಲಿ ಬೇಕು ಎಲ್ಲ ಸಾಲವನ್ನು ಕೂಡ ನಾವು ಡೆವಲಪ್ಮೆಂಟ್ ಲೋನ್ ಇರ್ಬೋದು, ಅವರು ಹೊಸ ಹೊಸ ಒಂದು ಏನು ಅವರ ಯೋಚನೆಗಳಿವೆ ಆ ಯೋಚನೆಗಳಿಗೆ ನಾವು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ಆ ಒಂದು ಸಾಲಗಳನ್ನು ನಾವು ಕೊಡೋದರಲ್ಲಿ ಮುಂಚೂಣಿಯಲ್ಲಿದ್ದೀವಿ ಅಂತ ನನಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಕೃಷಿ ಅಧಿಕಾರಿ ತಾವು ಚಂದನ ಅವರೇ, ಈಗ ನೀವು ಹೇಳಿ ರೈತರ ಅಗತ್ಯಗಳೇನು, ಬ್ಯಾಂಕ್ ಅದನ್ನು ಯಾವ ರೀತಿ ಪೂರೈಸ್ತಾ ಇದೆ ಅಂತ. ಸರ್, ನಮ್ಮ ಭಾರತದಲ್ಲಿ ಕೃಷಿಯ ಇತಿಹಾಸವು ನವಶೀಲ ಯುಗದಿಂದ ಕೂಡ ಇದೆ ನಮ್ಮ ಕೃಷಿಯ ಇತಿಹಾಸ. ಮತ್ತು ಭಾರತ ವಿಶ್ವದಾದ್ಯಂತ 2ನೇ ಸ್ಥಾನದಲ್ಲಿದೆ ಕೃಷಿ ಉತ್ಪನ್ನಗಳನ್ನು ತಯಾರಿಸೋದ್ರಲ್ಲಿ. ಹಾಗೂ ಭಾರತೀಯ ಇತ್ತೀಚಿನ ಆರ್ಥಿಕ ಸಮೀಕ್ಷೆಯ ಪ್ರಕಾರ 50%ಗಿಂತ ಹೆಚ್ಚು ಜನ ನಮ್ಮಲ್ಲಿ ಕೃಷಿಗೆ ನೇಮಕಗೊಂಡಿದ್ದಾರೆ, ಅಂದರೆ ಕೃಷಿಯಲ್ಲೇ ಅವರು ಕೆಲಸ ತೊಡಗಿಸ್ಕೊಂಡಿದ್ದಾರೆ. ಮತ್ತು ದೇಶದ GDP ಕೂಡ 22.2% ತನ್ನ ಕೊಡುಗೆಯನ್ನು ಕೃಷಿಯಿಂದನೇ ಪಡೆದುಕೊಳ್ತಾ ಇದೆ. ಸೊ ಇದಕ್ಕೋಸ್ಕರವಾಗಿಯೇ RBI 1972 ಬ್ಯಾಂಕ್ಗಳ ಸಾಲ ವ್ಯವಹಾರದ ಒಟ್ಟು 18% ಆದ್ಯತಾ ವಲಯಕ್ಕೆ ನೀಡಬೇಕಾಗಿ ಕಡ್ಡಾಯ ಮಾಡಿದೆ. ಸೊ ಇದರನುಸಾರವಾಗಿ ನಮ್ಮ ಬ್ಯಾಂಕ್ ಕೂಡ ಕಳೆದ ವರ್ಷದಲ್ಲಿ 10,000 crore ಕೃಷಿಗೆ ನೀಡಿದೆ. ನಮ್ಮ ಮೈಸೂರು ವಲಯದಲ್ಲಿ 76 ಅದರಲ್ಲಿ ಕಳೆದ ವರ್ಷ ಒಟ್ಟು ಸಾಲ 822 crore ನಾವು ಕೃಷಿಗೆ ನೀಡಿದ್ದೇವೆ. ಮತ್ತು ಈ ಪ್ರೆಸೆಂಟ್ ಜನ್ರೇಷನಲ್ಲಿ ನೋಡೋದಾದರೆ ಎಲ್ಲರೂ ಎಲ್ಲ ವಲಯದವರು ಕೃಷಿಯತ್ತ ಮುಖ ಮಾಡ್ತಿದ್ದಾರೆ. ಕಾರ್ಪೊರೇಟ್ ವಲಯದವರು ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ಫಾರಿನರ್ಸ್ ಇರ್ಬೋದು, ಎಲ್ಲರೂ ಬಂದು ಕೃಷಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇವಾಗ ಎಲ್ಲರಿಗೂ ಒಂದು ಕನಸಾಗಿದೆ, ತಮ್ಮದೇ ಕೃಷಿ ಭೂಮಿ ಇರಬೇಕು, ಅದರಲ್ಲೊಂದು ತೊಟ್ಟಿ ಮನೆ ಆ ಥರದ್ದೇನಾದರೂ ಇರಬೇಕು ಅಂತ. ಮತ್ತು ಇದ್ರ ಜೊತೆಗೆ ಈಗ ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಮತ್ತು ಇದ್ರ ಜೊತೆಗೆ ಕತ್ತೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಇವೆಲ್ಲನೂ ಕಾರ್ಯಶೀಲತೆಯಲ್ಲಿದೆ ಇವಾಗ. ಹಾಗೂ ಇದ್ರ ಜೊತೆಗೆ ನೋಡೋದಾದರೆ ಗಾಣದ ಎಣ್ಣೆ ತಯಾರಿಕೆ, ಹಾಗೂ ಫ್ಲೋರ್ ಮಿಲ್ಗಳು, ಆಗ್ರೋ ಪ್ರೊಸೆಸಿಂಗಲ್ಲಿ ಗೋಡೌನ್ ಸ್ಟೋರೇಜಸ್, ಗೋದಾಮುಗಳು, ಸೊ ಇದೆಲ್ಲ ಕೂಡ ಅಸ್ತಿತ್ವದಲ್ಲಿದ್ದಾವೆ. ಆ್ಯಂಡ್ ಅದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು. ಸೊ ಇದ್ರ ಸಲುವಾಗಿ ನಮ್ಮ ಬ್ಯಾಂಕ್ ಕಡೆಯಿಂದ ಕೂಡ ನಾವು ಇದಕ್ಕೆ ಅಂತಲೇ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡಿದ್ದೀವಿ. ನಮ್ಮಲ್ಲಿ ಸುಮಾರು 426 ಸ್ಕೀಮ್ಸ್ ಒಟ್ಟು ಸ್ಕೀಮ್ಸ್ ಹಾಗೂ ಸೇವೆಗಳಿದ್ದಾವೆ ಅಗ್ರಿಕಲ್ಚರ್ಗೆ ಮತ್ತು ಇತರ ಪ್ರಾಡಕ್ಟ್ಸ್ಗಳಿಗಾಗಿ. ಮತ್ತು ಒಂದು ಹೂಡಿಕೆಯಿಂದ ಹಿಡಿದು ಸೇವಿಂಗ್ಸ್ವರೆಗೂ ನಮ್ಮಲ್ಲಿ ಎಲ್ಲ ಥರದ ಸ್ಕೀಮ್ಸ್ಗಳಿದ್ದಾವೆ. ಡಾಕ್ಟರ್ ಅರುಣ್ ಅವರೇ, ತಾವು ಕೃಷಿ ಪದವೀಧರರು, ಈಗ ನೀವು ಹೇಳಿ ರೈತರ ಅಗತ್ಯಕ್ಕೆ ತಕ್ಕಂತೆ ಈ ಸಾಲ ನೀಡುವಿಕೆ ಯಾವ ರೀತಿ ಇರುತ್ತೆ. ಈಗ ಒಂದು ಸಾಲವನ್ನು ಬ್ಯಾಂಕಿನಿಂದ ಪಡಿಬೇಕು ಅಂತಾದರೆ ಆತ ಪೂರ್ವಭಾವಿಯಾಗಿ ಯಾವ ರೀತಿ ಬ್ಯಾಂಕಿನೊಂದಿಗೆ ವ್ಯವಹಾರವನ್ನು ಇಟ್ಕೋಬೇಕು, ಖಾತೆ ತೆರಿಬೇಕು, ಅದರಲ್ಲಿ ಆತ ವ್ಯವಹಾರವನ್ನು ಮಾಡ್ತಾ ಹೋಗಬೇಕು, ಮತ್ತು ನೀವು ನೀಡುವಂತಹ ಸಾಲಗಳಿಗೆ ದಾಖಲೆಗಳನ್ನು ಏನೇನು ಕೇಳ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗಿ. ಖಂಡಿತವಾಗಿಯೂ ರೈತರು ಬ್ಯಾಂಕ್ನಲ್ಲಿ ಖಾತೆ ಮೊದಲು ಅವರು ಒಂದು ತೆರೆದು ಒಂದು ಏನು ಸೇವಿಂಗ್ಸ್ ಅಂತ ಏನು ಹೇಳ್ತೀವಿ ಉಳಿತಾಯವನ್ನು ಮಾಡ್ತಾ ಒಂದು ಪ್ರಾರಂಭ ಮಾಡಿದ್ದಲ್ಲಿ ಅವರಿಗೆ ಉಳಿತಾಯ ಬಗ್ಗೆ ಅವರಿಗೆ ಅರಿವು ಮೂಡಿ ಸೊ ಆ ಅಕೌಂಟ್ ಟರ್ನ್ ಓವರ್ ಏನಿದೆ ಟ್ರಾನ್ಸಾಕ್ಷನ್ಸು ಸ್ವಲ್ಪ ವರ್ಷ ಆಗಬೇಕು. ನಂತರದಲ್ಲಿ ಕೃಷಿ ಏನೇನು ಅವರಿಗೆ ಅವಶ್ಯಕತೆ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಒಂದೇ ಸಲ ಇವಾಗ ಬ್ಯಾಂಕಿಗೆ ಅವರು ಸಂಪರ್ಕ ಮಾಡಿದಾಗ ನಮ್ಮಲ್ಲಿ ಕೃಷಿ ಅಧಿಕಾರಿಗಳಿರ್ಬೋದು ಅಥವಾ ಏನು ಮ್ಯಾನೇಜರ್ಸ್ ಇರ್ತಾರೆ ಅವ್ರ ಹತ್ರ ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರಲ್ಲಿ ಏನೇನು ಅವರಿಗೆ ದಾಖಲಾತಿಗಳು ಬೇಕು ಎಂಬತಕ್ಕಂಥ ಒಂದೇ ಸರಿ ಅವ್ರನ್ನ ವಿಷಯವನ್ನು ತಿಳಿಸಿ ಸರಿಯಾದ ಏನು ನಾವು ಮ್ಯಾನೇಜರ್ಸ್ ಅಥವಾ ಏನು ಫೀಲ್ಡ್ ಆಫೀಸರ್ಸ್ ಹೇಳ್ತೀವಿ ಅವರಿಂದ ವಿಷಯವನ್ನು ಪಡೆದುಕೊಂಡು ಒಂದೇ ಸಲದಲ್ಲಿ ಅವರು ಎಲ್ಲದನ್ನು ದಾಖಲಾತಿಗಳು RTC ಇರಬಹುದು ಮತ್ತು ನಮ್ಮಲ್ಲಿ EC ಅಂತ ಹೇಳ್ತೀವಿ. ಆಮೇಲೆ ಈ ಪತ್ರಗಳು ನಮ್ಮ ಏನು ಜಮೀನು ಪತ್ರಗಳಿದೆ ಅದರ ಬಗ್ಗೆ ಎಲ್ಲ ಸರಿಯಾದ ಮಾಹಿತಿಯನ್ನು ಬ್ಯಾಂಕ್ನವರಿಂದ ಪಡೆದು ಅದನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ಬೋದು ಅಥವಾ ಮ್ಯಾನೇಜರ್ಸ್ ಒಂದು ಅವರ ಕೃಷಿ ಏನು ಮಾಡ್ತಾ ಇದ್ದಾರೆ ಜಮೀನನ್ನು ಪರಿಶೀಲನೆ ಮಾಡಿ ಅವರಿಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಸಾಲಗಳನ್ನು ಕೂಡ ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಏನು ನಮ್ಮಲ್ಲಿ ಯೋಜನೆಗಳಿದೆ ಆ ಯೋಜನೆಗಳನ್ನು ಅದಕ್ಕೆ ಸೂಟ್ ಯಾವುದ್ಯಾವುದಾಗುತ್ತೆ ಅದರಲ್ಲಿ ಅದನ್ನು ನಾವು ಸಾಲಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗ ತುಂಬ ಟ್ರೆಂಡಿಂಗಲ್ಲಿರೋದು ರೈತ ಉತ್ಪಾದಕ ಕಂಪನಿಗಳು, ನಾವೇನು ಎಫ್ ಪಿ ಒಗಳು ಅಂತ ಹೇಳ್ತೀವಲ್ಲ, ಈಗ ಎಲ್ಲ ಕಡೆಯಲ್ಲೂ ಕೂಡ ಸರ್ಕಾರವೇ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಇದಕ್ಕಾಗಿ ಏನಾದರೂ ವಿಶೇಷವಾದ ಯೋಜನೆಗಳಿದ್ದಾವೆ? ಅದೇ ನೀವು ಸರಿಯಾದ ಒಂದು ಇದನ್ನು ಕೇಳಿದ್ರಿ. ನಮ್ಮಲ್ಲೂ ಕೂಡ ಸರ್ಕಾರದ ಯಾವ್ಯಾವ ಯೋಜನೆಗಳಿದೆ ನಾವು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಎಫ್ ಪಿ ಒ ಬಗ್ಗೆ ಏನೇನು ಅವರಿಗೆ ಅವಶ್ಯಕತೆ ಇದೆ ಅದನ್ನು ಎ ಐ ಎಫ್ ಅಂತ ಹೇಳಿದ್ರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಎಂಬತಕ್ಕಂಥ ಒಂದು ಏನು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ 2 ಕೋಟಿಯ ತನಕ ಏನು ಸರ್ಕಾರದಿಂದ ಸೌಲಭ್ಯ ಬರುತ್ತೆ, ಸಾಲ ಏನು ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ, ಅದನ್ನು ಕೂಡ ನಾವು ಕೊಡುವಂಥ ವ್ಯವಸ್ಥೆ ನಮ್ಮಲ್ಲೂ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ತಾವೇನಾದರೂ ಸಹಾಯ ಮಾಡಿದ್ದೀಯಾ, ಯಾವ್ದಾದ್ರು ಎಫ್ ಪಿ ಒಗಳ ಜೊತೆ ಕೆಲಸ ಮಾಡಿದ್ದಿರತ್ತಾವು? ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ, ಕೊನೆಯ ಹಂತದಲ್ಲಿ ಇದೆ ಸದ್ಯದಲ್ಲೇ ಕೂಡ ಅದನ್ನು ಕೂಡ ನಾವು ಆ ವಲಯಕ್ಕೂ ಕೂಡ ನಾವು ಸಾಲವನ್ನು ಕೊಡಲಿದ್ದೇವೆ. ಜೇಬಲ್ಲಿ ದುಡ್ಡು ಇಟ್ಕೊಂಡು ಓಡಾಡೋದು ಅಂತಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಎಫ್ ಪಿ ಒಗಳ ಬಗ್ಗೆ ನೀವೇನಾದರೂ ಹೇಳೋದಿದೆಯಾ? ಹೌದು ಸರ್, ಅಂದರೆ KBL ಕೃಷಿಕ ಸಮುದಾಯ ಅಂತ ರೈತ ಉತ್ಪಾದಕರ ಸಂಘ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಿಗೋಸ್ಕರನೇ ಅವರ ಆರ್ಥಿಕ ಅಗತ್ಯಗಳನ್ನು ಪೂರೈಸುವುದಕ್ಕೋಸ್ಕರನೇ ನಮ್ಮ ಈ ಸ್ಕೀಮ್ ಲಾಂಚ್ ಆಗಿರೋದು. ಸೊ ಇದರಲ್ಲಿ ನಾವು ರೈತ ಉತ್ಪಾದಕರ ಸಂಘ ಅಥವಾ ಸಂಸ್ಥೆ ಏನಿರುತ್ತೆ ಅವುಗಳಿಗೆ ಕಟ್ಟಡ ನಿರ್ಮಾಣಕ್ಕಾಗಿರಬಹುದು, ಕೃಷಿ ಯಂತ್ರೋಪಕರಣಗಳನ್ನ ಖರೀದಿಸುವುದಕ್ಕಾಗಿರ್ಬೋದು ಅಥವಾ ಅವುಗಳ ಸಂಸ್ಕರಣೆ, ಇವಾಗ ಅವರೇ ಏನಾದರೂ ಕೃಷಿ ಉತ್ಪನ್ನಗಳನ್ನ ತಯಾರಿಸ್ತಿದ್ದಾರೆ ಅಂದರೆ ಅದಕ್ಕೆ ಸಾಲ ನೀಡೋದಾಗಿರ್ಬೋದು, ಮತ್ತು ಸಾಗಾಣಿಕೆ ವಾಹನಗಳು ಮತ್ತು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ವಾಹನಗಳು ಇದೆಲ್ಲದಕ್ಕೂ ಸಹ ನಾವು ಫಂಡ್ ಮಾಡ್ತೀವಿ ನಮ್ಮ ಕಡೆಯಿಂದ. ಇದರ ಜೊತೆಗೆ ಕಾರ್ಯಬಂಡವಾಳ ಅಂದರೆ ODಗಳನ್ನ ಕೂಡ ಅವಶ್ಯಕತೆಗಳನ್ನು ಪೂರೈಸಲು ನಾವು ಕೊಡ್ತೀವಿ. ಸೊ ಇದು ಕನಿಷ್ಠ 300,000 ಗರಿಷ್ಠ 500,000 ನಾವು ಕೊಡ್ತೀವಿ. ಮತ್ತು ಇದು ಸುಮಾರು ನಮ್ಮದು ಬೇರೆ ಬ್ರ್ಯಾಂಚಸ್ಗಳಲ್ಲೆಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಟೈಅಪ್ ಅಂತ ಇನ್ನೂ ಸರ್ ಹೇಳಿದ ಹಾಗೆಯೇ ಟೈಅಪ್ ಅನ್ನೋದು ಇನ್ನೂ ನಡೀತಾ ಇದೆ, ಸ್ಟೇಜಸ್ಸಲ್ಲಿದೆ, ಬಟ್ ಸ್ಪೆಸಿಫಿಕ್ಕಾಗಿ ಕೃಷಿಕ ಸಮುದಾಯ ಅಂತ ಹೇಳಿ ನಾವು ಉತ್ಪಾದಕರ ಸಂಘಕ್ಕೆ ಕೊಟ್ಟಿದ್ದೇವೆ ಸುಮಾರು ಕಡೆ. ಅಂದರೆ ಆಸಕ್ತರು ನಿಮ್ಮನ್ನು ಸಂಪರ್ಕ ಮಾಡ್ಬೋದು, ಅವಕಾಶ ಇದೆ, ತಾವು ಸಿದ್ಧ ಇದ್ದೀರಿ, ಅವರು ಬಂದು ನಿಮ್ಮನ್ನು ಸಂಪರ್ಕ ಮಾಡಬೇಕು. ಸರ್, ಅದೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಇವತ್ತು ರೈತರಿಗೆ ವರದಾನ, ಆದರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆರಂಭದಲ್ಲೇ ತಾವು ಹೇಳಿದ್ರಿ 500,000 ಮಿತಿ ಉಂಟು ಅಂತ, ಅದನ್ನು ಪಡ್ಕೊಳ್ಳೋ ಬಗ್ಗೆ ಯಾವ ರೀತಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೋಬೇಕು, ಹೇಗೆ ಬಳಕೆ ಮಾಡಬೇಕು, ಅದ್ರ ಬಗ್ಗೆ ಇನ್ನೊಂಚೂರು ವಿಸ್ತಾರವಾಗಿ ಹೇಳಿ ಡಾಕ್ಟ್ರೆ. ಕೃಷಿ ಸಾಲ ಏನಿದೆ, ಬೆಳೆ ಸಾಲ, ಬೆಳೆ ಸಾಲ ನಾವು ODಯ ರೂಪದಲ್ಲಿ ಕೊಡ್ತೀವಿ. ಅದನ್ನು ನಾವು KCOD ಅಂತ ಹೇಳಿ ನಮ್ಮಲ್ಲಿ ನಾವು ಕರಿತೀವಿ. ಅದನ್ನು ಪಡೆದುಕೊಂಡಲ್ಲಿ ಅವರಿಗೆ ಉಚಿತವಾಗಿ ನಾವು ಡೆಬಿಟ್ ಕಾರ್ಡನ್ನು ಕೊಡ್ತೀವಿ. ಡೆಬಿಟ್ ಕಾರ್ಡ್ ಅಂತ ಹೇಳಿದ್ರೆ ಅವರ ಅಕೌಂಟಲ್ಲಿ ಹಣ ಇದ್ದಲ್ಲಿ ಅದನ್ನು ಅವರು ಅದನ್ನು ಉಪಯೋಗ ಮಾಡ್ಬೋದು. ಸೊ ಹಾಗಾಗಿ ರೂಪೇ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನಿದೆ ಅದರಿಂದ ಅವರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಅಂದರೆ ಪೇಮೆಂಟ್ ಮಾಡೋದಾಗಲಿ ಮತ್ತೊಂದಾಗಲಿ ಆ ಒಂದು ಕಾರ್ಡಿಂದ ಅದನ್ನು ಅವರು ಪಡ್ಕೋಬಹುದು. ಅಲ್ಲ, ತಾವು ಹೇಳಿದ್ರಲ್ಲ 500,000 ಮಿತಿ ಹೆಚ್ಚಿಸಿದೀವಿ, ಮೊದಲ ಒಂದು ವರ್ಷದಲ್ಲಿ ಅವರು ಮರುಪಾವತಿ ಮಾಡಿದ್ರೆ ಬಡ್ಡಿ ಇಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿ. ಈಗ ಪಡ್ಕೋಬೇಕು, ಈಗ ನನಗೆ ಬೇಕಪ್ಪ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್, ನಿಮ್ಮ ಹತ್ರ ಬಂದು ತಗೋಬೇಕು ಅಂದರೆ ಏನು ಪ್ರೊಸೀಜರು? ಅದೇ ಒಂದು ಅವರ ಏನು ದಾಖಲಾತಿಗಳನ್ನು ಅವರು ಕೊಟ್ಟು ಅದಕ್ಕೆ ನಾವು ಯಾವುದೇ ಕೂಡ ಅಡಮಾನವನ್ನು ಮಾಡೋದಿಲ್ಲ. 500,000 ತನಕ ಇವಾಗ ಮಿತಿಯನ್ನು ಈ ಮುಂದಿನ ವರ್ಷದಲ್ಲಿ ಅದನ್ನು ಏರಿಕೆ ಮಾಡಲಾಗಿದೆ. ಸೊ ಹಾಗಾಗಿ ರೈತರಿಗೆ ಅದೊಂದು ವರದಾನ ಅಂತಲೇ ಹೇಳ್ಬೋದು, ಯಾವುದೇ ಅಡಮಾನ ಮಾಡದೆ. ಒಂದು ಅಂತ ಹೇಳಿದ್ರೆ ಅವರ ಸಿಬಿಲ್ ಸ್ಕೋರ್ ಸರಿಯಾಗಿತ್ತು ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಅವರ RTC ಮತ್ತು ನಾನು ಹೇಳಿದಾಗೆ ಕೃಷಿ ಅಧಿಕಾರಿ ಅದನ್ನು ಅವರ ಸಂಪರ್ಕ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ಬೆಳೆ ಸಾಲವನ್ನು ಮಂಜೂರತಿ ಮಾಡಿದ ಮೇಲೆ ಅವರಿಗೆ ಆ ODಅಕೌಂಟ್ ಏನು ಓಪನ್ ಆಗುತ್ತೆ ಅದಾದಮೇಲೆ ಅವರಿಗೆ ಈ ಕಾರ್ಡು ಕೂಡ ಉಚಿತವಾಗಿ ಲಭ್ಯವಾಗುತ್ತೆ. ಏನಿಲ್ಲ, ಅವರು ಹತ್ತಿರದ ಶಾಖೆಗಳನ್ನು ಸಂಪರ್ಕ ಮಾಡಬೇಕು, ಅವರ ಏನು ದಾಖಲಾತಿಗಳಿದೆ RTC ಮತ್ತೊಂದು ಎಲ್ಲ ಅದರನ್ನೆಲ್ಲ ಅವರು ಸಲ್ಲಿಸಿದೆ, ಅದರಲ್ಲಿ ಬ್ಯಾಂಕಿನ ಪರವಾಗಿ ಬೇಗನೆ ಕೂಡ ಅವರಿಗೆ ಕೂಡ ಈ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಂದರೆ 1 ವರ್ಷದವರೆಗೆ ಅವರು ಮರುಪಾವತಿ ಮಾಡಿದ್ರೆ ಅದಕ್ಕೆ ಬಡ್ಡಿ ಏನು ಹಾಕೊಲ್ವ? ತಾವು ಬಡ್ಡಿ ಅಂದರೆ ಸಬ್ವೆನ್ಷನ್ ಬರುತ್ತೆ ಗೌರ್ಮೆಂಟಿಂದ. ಸೊ ಇದನ್ನು ನಾವು ಅವರಿಗೆ ಒದಗಿಸ್ತೀವಿ. ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಬೆಳೆ ಸಾಲ ಸಿಗುವಂತೆ ಆಗುತ್ತೆ. ಅದು ನಾವು 5 ವರ್ಷಕ್ಕೆ ನಾವು ಕೊಟ್ಟಿರ್ತೀವಿ. ಪ್ರತಿ ವರ್ಷ ಅದನ್ನು ಅವರು ರಿನಿವಲ್ ಮಾಡ್ಕೊಂಡು ನವೀಕರಿಸ್ಕೋಬೇಕು ಅಲ್ವಾ? ಹೌದು, ಅದಕ್ಕೆ ಒಂದು ಮಿತಿ ಅಂತಲೂ ಹಾಕಿರ್ತೀರಿ. ಆ ಕಾರ್ಡನ್ನು ಅವರು ಹೋದ ಕಡೆ ಎಲ್ಲ ಗೊಬ್ಬರಕ್ಕೆ ಪೇಮೆಂಟ್ ಮಾಡಲಿಕ್ಕೆ, ಅದಕ್ಕೆಲ್ಲ ಔಷಧಿಗೆ ಪೇಮೆಂಟ್ ಮಾಡೋಕ್ಕೆ, ಬೀಜಕ್ಕೆ ಪೇಮೆಂಟ್ ಮಾಡೋಕ್ಕೆ ಅವರು ಅದನ್ನು ಬಳಸ್ಕೋಬೋದು. ಅವರು ಮತ್ತೆ ಆ OTP ಮತ್ತು ಕಾರ್ಡನ್ನು ಯಾರಿಗೂ ಕೂಡ ಕೊಡಬಾರ್ದು. ಅದೊಂದು ಅವರು ಏನಂತೆ ಮುಂಜಾಗ್ರತಾ ಕ್ರಮವನ್ನು ಮಾಡಿಕೊಂಡ್ರೆ ಅದರ ಏನು ಇತ್ತೀಚಿನ ನಾವು ನೋಡ್ತಾ ಇದ್ದೀವಿ ಈ ಸೈಬರ್ ಕ್ರೈಮ್, ಅದನ್ನೆಲ್ಲ ಅವರು ಅವಾಯ್ಡ್ ಮಾಡ್ಕೋಬೋದು. ಓಕೆ ಚಂದನ ಅವರೇ, ಈ PMFM ಈ ಬಗ್ಗೆ ತಾವು ಸೂಕ್ಷ್ಮವಾಗಿ ಹೇಳಿದ್ದೀರಿ, ಅಂದರೆ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಇವತ್ತು ರೈತಾಪಿ ಜನರಿಗೆ ತುಂಬ ಬೇಕಾಗಿರೋದು, ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳು ಗುಂಪುಗಳನ್ನು ಮಾಡ್ಕೋತಾರೆ, ಒಂದಷ್ಟು ಕಿರು ಉದ್ದಿಮೆಗಳನ್ನು ಮಾಡ್ಕೋತಾರೆ. ಅದಕ್ಕೆ ಏನಾದರೂ ವಿಶೇಷವಾದ ಸೌಲಭ್ಯ ತಾವು ಆಲೋಚನೆ ಮಾಡಿದ್ದೀರಾ, ಕೊಡ್ತಾ ಇದ್ದೀರಾ? ಸರ್, ಒಂದು PMFME ಅಂದರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ ಹೇಳಿ ಲಾಂಚ್ ಆಗಿದೆ. ಇದರ ಮುಖ್ಯ ಉದ್ದೇಶನೇ ಆತ್ಮನಿರ್ಭರ ಭಾರತ. ಸೊ ಇದಕ್ಕಾಗಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ನೋಡೋದಾದರೆ ಯಾವ ಯಾವ ಪ್ರೊಸೆಸಿಂಗ್ಗಳಲ್ಲಿ ಕೃಷಿ ಉತ್ಪನ್ನಗಳು ಪ್ರಾಥಮಿಕವಾಗಿ ಅವರು ಉಪಯೋಗಿಸ್ತಾರೋ ಕೃಷಿ ಉತ್ಪನ್ನಗಳನ್ನ, ಅದನ್ನು ನಾವು ಆಗ್ರೋ ಪ್ರೊಸೆಸಿಂಗ್ ಅಂಡರ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಕೊಡಬಹುದಿರುತ್ತೆ. ಇವಾಗ ಹಿಟ್ಟಿನ ಗಿರಾಣಿ ಆಗಿರಬಹುದು, ರೊಟ್ಟಿ ಮೆಷಿನ್ಗಳಾಗಿರಬಹುದು, ಎಣ್ಣೆಗಾಣಗಳಾಗಿರಬಹುದು. ಇವುಗಳಲ್ಲಿ ಇವಾಗ ಎಣ್ಣೆಗಾಣಗಳು ತೊಗೊಳ್ಳೋದಾದರೆ ಎಣ್ಣೆ ಕಾಳುಗಳನ್ನ ಉಪಯೋಗಿಸ್ತಾರೆ, ಪ್ರೈಮರಿಯಾಗಿ ಅದು ಉಪಯೋಗಿಸ್ತಾರೆ. ಸೊ ಅದಕ್ಕೆ ಅದನ್ನ ಆಗ್ರೋ ಪ್ರೊಸೆಸಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಕೊಡಬಹುದಿರುತ್ತೆ. ಇದು PMFME ಸ್ಕೀಮ್ ಅಂಡರ್ ಬರಬೇಕಂದ್ರೆ ಅವರು ಯಾವುದಾದ್ರೂ ಅವ್ರ ಹತ್ತಿರದಲ್ಲಿರೋ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಹೋಗಿ ಸಂಪರ್ಕಿಸಬೇಕಿರುತ್ತೆ. ಅದ್ರೂ ಅವ್ರು ಅಪ್ಲೈ ಮಾಡಿ ಆಮೇಲಿಂದ ನಮ್ಗೆ ಬರ್ಬೋದು. ಅದಕ್ಕೆ ಸಬ್ಸಿಡಿ ಲಭ್ಯತೆಗಳು ಕೂಡ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡಡಿಯಲ್ಲೂ 60.40 ಅನ್ನೋ ಶೇಕಡದಲ್ಲಿ ಅವರು ಅದಕ್ಕೆ ಇಂಟ್ರೆಸ್ಟ್ ಸಬ್ಸಿಡಿಗಳನ್ನ ಕೊಡ್ತಿದ್ದಾರೆ. ಸರ್, ಕೃಷಿಗೆ ಬೇಕಾದಂತಹ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದೆಯಾ? ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ಇವಾಗ ರೈತರಿಗೆ ಏನು ಇರಿಗೇಷನ್ ಅಂತ ಹೇಳ್ತೀವಿ, ಅದರ ಬಗ್ಗೆ ನೀರಾವರಿನಲ್ಲಿ ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ನೀರಾವರಿ ಸೌಲಭ್ಯ ಇರ್ಬೋದು. ನಂತರದಲ್ಲಿ ಅವರು ಏನು ಗೋಡೌನ್ ಕನ್ಸ್ಟ್ರಕ್ಷನ್ ಮಾಡಬಹುದು ಅಥವಾ ಫಾರ್ಮ್ ಹೌಸ್ ಗೋದಾಮುಗಳು, ಆಮೇಲೆ ಒಂದು ಬೇಲಿಯನ್ನು ಅವರು ಏನು ಸುಭದ್ರತೆಗೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಅದನ್ನು ಕೂಡ ನಾವು ಕೊಡಲಿಕ್ಕೆ ನಮ್ಮ ಹಲವಾರು ಯೋಜನೆಗಳಿದೆ. ಕೃಷಿ ಸಿಂಚನ ಅಂತ ಹೇಳಿ ಆ ಒಂದು ಸ್ಕೀಮಲ್ಲಿ ಈ ನೀರಾವರಿ ಬಗ್ಗೆ ಅದನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ. ನಂತರ ಈ ಪುಷ್ಪೋದ್ಯಮವು ಕೂಡ ಅವರು ಅದರಲ್ಲಿ ಆಸಕ್ತಿ ಇದ್ದಲ್ಲಿ ನಾವು ಅದನ್ನು ಕೃಷಿಕ ಏನು ಪುಷ್ಪಾಂಕುರ್ ಅಂತ ಒಂದು ನಮ್ಮ ಯೋಜನೆಯಲ್ಲೂ ಕೂಡ ಅವರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಅಂದರೆ ವಿಶೇಷವಾಗಿ ಹೂವಿನ ಬೆಳೆಗಾರರಿಗೆ, ಹೂವಿನ ಬೆಳೆಗಾರರಿಗೂ ಕೂಡ ನಮ್ಮಲ್ಲಿ ಆ ಒಂದು ಸ್ಕೀಮ್ ಇದೆ, ಪುಷ್ಪಾಂಕುರ ಅಂತ ಹೇಳಿ ಆ ಒಂದು ಸೌಲಭ್ಯವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅಂದರೆ ಈ ಯೋಜನೆ ಅಡಿನಲ್ಲಿ ಅವರು ಹೂವು ಬೆಳ್ಕೋಬೋದಾ? ಹೌದು, ಮತ್ತು ಅವರಿಗೆ ಅದ್ರ ಸಂಬಂಧಪಟ್ಟಾಗೆ ಮಾರ್ಕೆಟಿಂಗು ಅದರಲ್ಲೂ ಕೂಡ ನಮ್ಮ ಕೃಷಿ ಅಧಿಕಾರಿಗಳು ಅದಕ್ಕೆ ಅವರಿಗೆಲ್ಲ ಸಲಹೆಗಳನ್ನು ಕೂಡ ಕೊಡ್ತಾರೆ. ಈಗ ಟ್ರ್ಯಾಕ್ಟರ್ ಬಗ್ಗೆ ಹೇಳಿದ್ರು ಡಾಕ್ಟರ್ ಅರುಣ್ ಅವರು, ಅಂದರೆ ಕೃಷಿಗೆ ಬೇಕಾದಂತಹ ಮೂಲಭೂತ ಏನು ಯಂತ್ರಗಳಿದಾವಲ್ಲ ಅವೆಲ್ಲದಕ್ಕೂ ಕೂಡ ತಾವು ಸಾಲ ಸೌಲಭ್ಯವನ್ನು ಕೊಡ್ತೀರಾ ಹೇಗೆ ಚಂದನ ಅವರು? ಹಾಂ ಸರ್, ಅಂದರೆ ಕೃಷಿಕ್ ಟ್ರ್ಯಾಕ್ಟರ್ ಹಾಗೂ ಕೃಷಿಕ್ ಸಾರಥಿ ಅಂತ ಹೇಳಿ 2 ಸ್ಕೀಮ್ಗಳಿದ್ದಾವೆ. ಟ್ರ್ಯಾಕ್ಟರ್ ಅಡಿಯಲ್ಲಿ ಬರೀ ಟ್ರ್ಯಾಕ್ಟರಿಗೆ ಅಂದರೆ ಎಷ್ಟು HP ಅವ್ರು ತೊಗೊಂಡ್ರು, ಇವಾಗ 20 HP ಹಿಡಿದು ಎಷ್ಟು HPವರೆಗೂ ತೊಗೊಂಡ್ರು ಅದಕ್ಕೆ ಕೃಷಿಕ್ ಟ್ರ್ಯಾಕ್ಟರ್ ಅಡಿಯಲ್ಲಿ ಕೊಡ್ತೀವಿ. ಕೃಷಿ ಯಂತ್ರೋಪಕರಣ ತೊಗೊಳ್ಳೋದಾದರೆ ಅದನ್ನು ನಾವು ಇವಾಗ ಟ್ರೇಲರ್ಸ್ ಇರುತ್ತೆ, ರೋಟ್ರಿ ಇರುತ್ತೆ, TNRCpura ಕಡೆ ಎಲ್ಲ ನೋಡೋದಾದರೆ ಅಲ್ಲಿ ಜಾಸ್ತಿ ಭತ್ತ ಬೆಳೀತಾರೆ, ಸೊ ಕಂಬೈನ್ಡ್ ಹಾರ್ವೆಸ್ಟ್ ಬೇಕಾಗಿರುತ್ತೆ ಆ ಕಡೆ, ಅದಕ್ಕೆಲ್ಲ ನಾವು ಕೃಷಿಕ್ ಸಾರಥಿ ಅಂತ ಹೇಳಿ ಕೊಡ್ತೀವಿ. ಅದೆಲ್ಲ ಕೃಷಿಕ್ ಸಾರಥಿ ಅಂಡರಲ್ಲಿ ಕವರ್ ಆಗುತ್ತೆ. ಅಂದರೆ ಮೂಲಭೂತ ಸೌಕರ್ಯದ ಜೊತೆಗೆ ವ್ಯವಸಾಯದ ಅಭಿವೃದ್ಧಿಗೆ ಬೇಕಾದಂತಹ ಯಂತ್ರೋಪಕರಣಗಳ ಬಗ್ಗೆನೂ ಕೂಡ ತಾವು ಗಮನ ಹರಿಸಿದ್ದೀರಿ ಅಲ್ವಾ? ಮಹಿಳೆಯರಿಗೆ ಅಂತ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳಿದೆಯಾ ನಿಮ್ಮ ಬ್ಯಾಂಕಿನಿಂದ ಮಹಿಳೆಯರಿಗೆ ಅಂತ ಸ್ಪೆಸಿಫಿಕ್ ಆಗಿ? ಹಾಗೆ ಅಂದರೆ ಈಗ ಸ್ವಸಹಾಯ ಗುಂಪುಗಳನ್ನು ಮಾಡ್ತಾರೆ ಹೆಣ್ಮಕ್ಳು ಹಳ್ಳಿಗಳಲ್ಲಿ, ಈಗ ಅವರೇನು ಮಾಡ್ತಾರೆ ಯಾವುದೋ ಒಂದು ಬ್ಯಾಂಕಿಗೆ ಹೋಗಿ ಒಂದು ಅಕೌಂಟ್ ಮಾಡ್ತಾರೆ, ಅಕೌಂಟ್ ಮಾಡಿದ್ಮೇಲೆ ಅವ್ರಿಗೆ ಇಂತಿಷ್ಟು ಸಾಲ ಅಂತ ಹೇಳಿ ಬ್ಯಾಂಕಿನಿಂದ ಕೊಡ್ತಾರೆ. ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ, ಆ ಥರ ಸ್ವಸಹಾಯ ಗುಂಪುಗಳನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ? ಹಾಂ ಸರ್, ಹೌದು, ಸ್ವಸಹಾಯಕ ಗುಂಪುಗಳಿಗೆ ನಾವು ಲೋನ್ ಕೊಡ್ತೀವಿ. ಅವ್ರ ಉಳಿತಾಯದ 20% ಅಂತ ಹೇಳಿ ನಾವು ಕೊಡ್ತೀವಿ, ಅವ್ರ ಉಳಿತಾಯದ ಬೇಸಿಸ್ ಮೇಲೆ ಅದನ್ನ ಕೊಡೋದು. ಸೊ ಸ್ವಸಹಾಯಕ ಸಂಘಗಳಿರ್ಬೋದು ಅಥವಾ ರೈತ ಸಂಘಗಳು, ಅದರಲ್ಲಿ ಮಹಿಳೆಯರ ಸಂಘಗಳಿರ್ಬೋದು, ಅವುಗಳಿಗೂ ಸಹ ನಮ್ಮ ಕಡೆಯಿಂದ ಫಂಡಿಂಗ್ ಇರುತ್ತೆ. ಏನಾದರೂ ಹೇಳ್ಬೋದು ಡಾಕ್ಟರ್ ಅರುಣ್ ಅವರು? ಅಂದರೆ ಅವರ ಏನು ಮೀಟಿಂಗ್ಗಳಿಗೆ ನಮ್ಮ ಬ್ಯಾಂಕಿನಿಂದ ಅದನ್ನು ಪರಿಶೀಲನೆ ಮಾಡಿ ಅವರು ಬುಕ್ಸ್ ಎಲ್ಲ ಏನು ಇಟ್ಕೊಂಡಿದ್ದಾರೆ ಅವರು ಸೇವಿಂಗ್ಸ್ ಅವ್ರು ಏನೇನು ಮಾಡಿದ್ದಾರೆ ಅದನ್ನು ನೋಡಿ ಆ ಒಂದು ಹೋದ ವರ್ಷದ ಒಟ್ಟು ಉಳಿತಾಯ ಎಷ್ಟಿದೆ ಅದರ ಎರಡು ಪಟ್ಟು ಮೊದಲನೇ ವರ್ಷ ನಾವು ಕೊಡ್ತೇವೆ. ಅದೇ ರೀತಿ ಮುಂದುವರೆದಲ್ಲಿ ಅವರು ಪ್ರಥಮ ಸಾಲವನ್ನು ತೀರಿಸಿದಲ್ಲಿ ಮತ್ತೆ ಹೆಚ್ಚಿನದಾಗಿ ಅವರಿಗೆ ಸಾಲ ಸೌಲಭ್ಯವನ್ನು ಕೂಡ ಕೊಡುವಂಥ ವ್ಯವಸ್ಥೆ ತುಂಬ ವರ್ಷಗಳಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಅಂದರೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಜೊತೆ? ತುಂಬಾ ಮಾಡ್ತಾ ಇದ್ದೀವಿ ಅಲ್ವಾ? ಹೌದು. ಅಲ್ಲ, ಕೃಷಿಕರಿಂದಲೇ ಆರಂಭವಾದಂತಹ ಬ್ಯಾಂಕ್ ಅಂತ ತಾವು ಹೇಳಿದ್ರಿ ಅಲ್ವೇ? ಅಂದರೆ ಕೃಷಿಕರಿಗಾಗೇ ವಿಶೇಷವಾದ ಸಾಕಷ್ಟು ಸೌಲಭ್ಯಗಳನ್ನು ತಾವೀಗ ಪಟ್ಟಿ ಮಾಡ್ತಾ ಇದ್ದೀರಿ. ಈಗ ಬಹಳ ಪ್ರಧಾನವಾಗಿ ಬರೋವಂಥದ್ದು ಏನಪ್ಪ ರೈತರು ಅಂತಂದರೆ, ತುಂಬ ಜನ ಭೂಮಿ ಖರೀದಿ ಮಾಡೋಕ್ಕೆ ದುಡ್ಡು ಕೊಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಬಹುಶಃ ಆ ಥರದ ಯಾವುದು ಯೋಜನೆಗಳಿಲ್ಲ ಅಂತ ಅನಿಸುತ್ತೆ? ಇಲ್ಲ, ನಮ್ಮಲ್ಲಿ ಇತ್ತೀಚೆಗೆ ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೃಷಿ ಭೂಮಿಯನ್ನು ಪಡ್ಕೋಬೇಕು ಅಂತ ಒಂದು ಆಸೆ ಇದೆ. ಸರ್ಕಾರನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಒಂದು ಮೆಜರ್ ತಂದಿದೆ, ಯಾರು ಬೇಕಾದರೂ ಕೂಡ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು ಅಂತ ಹೇಳಿ. ನಮ್ಮಲ್ಲಿ ಅದಕ್ಕೋಸ್ಕರ ಕೃಷಿ ಭೂಮಿ ಅಂತಕ್ಕಂಥ ಒಂದು ಸಾಲ ಸೌಲಭ್ಯವನ್ನು ಕೂಡ ಇತ್ತೀಚೆಗೆ ನಾವು ಪರಿಚಯ ಮಾಡಿದ್ದೇವೆ. ಅದರ ಅಡಿನಲ್ಲಿ ಕೃಷಿ ಏನು ಭೂಮಿ ಇದೆ ಅದನ್ನು ಅವರು ಏನು ಖರೀದಿ ಮಾಡಲಿಕ್ಕೆ ನಮ್ಮನ್ನು ನಮ್ಮ ಶಾಖೆಗಳನ್ನು ಸಂಪರ್ಕ ಮಾಡಿದ್ದಲ್ಲಿ ಸೂಕ್ತವಾಗಿ ಅವರಿಗೆ ಎಷ್ಟು ಬೇಕು, ಅವರು ಏನು ಅಗ್ರಿಮೆಂಟ್ ಇರುತ್ತೆ, ಅವರಿಗೆ ಅದರ ಬಗ್ಗೆ ಅನುಭವ ಇದೆಯೋ ಇಲ್ವೋ ಅದನ್ನೆಲ್ಲ ನೋಡಿ ಅದನ್ನು ಕೂಡ ನಾವು ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ. ಅಂದರೆ ಏನು ಭೂಮಿ ಖರೀದಿಯಿಂದ ಹಿಡಿದು ನೀವು ಅವ್ರ ಜೊತೆ ನಿಲ್ಲೋದಕ್ಕೆ ಸಿದ್ಧವಾಗಿದ್ದೀರಿ ಅಲ್ವಾ? ಖಂಡಿತವಾಗಿ. ಈ ಗೋದಾಮುಗಳು ಅಂತ ಹೇಳಿದರು ಅಂದರೆ ಏನು ರೈತ ಅವನು ಬೆಳೆದಂತಹ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡೋದಕ್ಕೆ, ಅದು ಯಾವುದಾದ್ರೂ ಭಾರತ ಸರ್ಕಾರದ ಯೋಜನೆ ಅಡಿನಲ್ಲಿ ಸಾಲ ಸೌಲಭ್ಯನ ಅಥವಾ ನಿಮ್ಮದೇ ಏನಾದರೂ ವಿಶೇಷವಾದ ಯೋಜನೆ ಇದೆಯಾ? ಎರಡೂ ಇದೆ ಸರ್. ಭಾರತದ ಸರ್ಕಾರದ ಅಡಿಯಲ್ಲಾದ್ರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳಿ ಅದೊಂದಿದೆ. ಅದರ ಅಡಿಯಲ್ಲಿ ಗೋದಾಮುಗಳಿಗಾಗಿ, ಶಿಥಿಲ ಸಂಸ್ಕರಣೆಗಳಿಗಾಗಲಿ, ಅಥವಾ ಇವಾಗ ಮೊಬೈಲ್ ಸ್ಟೋರೇಜ್ ವ್ಯಾನ್ಸ್ ಅಂತ ಬರ್ತವೆ ಅದಕ್ಕಾಗಲಿ ಅದು AIF ಅಂಡರಲ್ಲಿ ಕವರ್ ಆಗುತ್ತೆ. ಇಲ್ಲ, ನಾವು ಬ್ಯಾಂಕ್ ಸ್ಕೀಮ್ ಥ್ರೂನೇ ಹೋಗ್ತೀವಿ ಅಂದರೆ ನಮ್ಮದು KBL ಗೋದಾಮು ಅಂತ ಸ್ಕೀಮ್ ಇದೆ, ಅದರಡಿಯಲ್ಲಿ ಕೂಡ ನಾವು ಇದನ್ನೆಲ್ಲ ಕವರ್ ಮಾಡಬಹುದು. ಗೋದಾಮಾಗಲಿ ಅಥವಾ ಸಂಸ್ಕರಣೆ ಘಟಕಗಳನ್ನಾಗಲಿ ಇದನ್ನ ನಾವು ಕವರ್ ಮಾಡಬಹುದು KBL ಗೋದಾಮು ಅಡಿಯಲ್ಲಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಸಾಮಾನ್ಯವಾಗಿ ರೈತರು ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯೋದು ಯಾವತ್ತಿಗೂ ಒಳ್ಳೆಯದು. ಈಗಾಗಲೇ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಸಾಲವನ್ನು ಪಡೆದು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಂದು ಬ್ಯಾಂಕಿನ AGM ಆಗಿ ಎಲ್ಲರಲ್ಲೂ ನಾನು ಏನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈಗ ಒಂದು ಸಾಂಸ್ಥಿಕ ಸಾಲ ಸೌಲಭ್ಯ ಕೊಡ್ತಕ್ಕಂಥ ಒಂದು ಬ್ಯಾಂಕ್ಗಳು ಇದೆ. ಅದರಲ್ಲಿ ಸ್ವಲ್ಪ ದಿನ ಲೇಟಾಗಬಹುದು, ಆದರೆ ನಿಮಗೆ ಖಚಿತವಾಗಿ ನಿಮಗೆ ಎಷ್ಟು ಸಾಲವನ್ನು ಕೊಡ್ತೀವಿ, ಎಷ್ಟು ಬಡ್ಡಿ ದರದಲ್ಲಿ ಕೊಡ್ತೀವಿ ಎನ್ನುವುದು ನಿಮಗೆ ನಿಖರವಾಗಿ ಸಿಗುತ್ತೆ. ನಂತರ ದಿನಗಳಲ್ಲಿ ನೀವು ಏನೇ ಕಟ್ಟಿದರೂ ಕೂಡ ಆ ಒಂದು ಸಾಲದ ಖಾತೆಗೆ ಜಮಾ ಆಗತಕ್ಕಂಥ ಖಾತ್ರಿ ಮಾಡಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಬ್ಯಾಂಕಿನಲ್ಲಿ ಯಾವಾಗಲೂ ಕೂಡ ನಿಮಗೆ ಸಾಲವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಇದು ಸರ್ಕಾರದ ಒಂದು ಏನು ಮೂಲ ಉದ್ದೇಶ, ಬ್ಯಾಂಕಿನಿಂದನೇ ಸಾಲವನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಏನು ಸರ್ಕಾರದ್ದಿದೆ, ಅದಕ್ಕೆ ಬ್ಯಾಂಕಿನಲ್ಲಿ ರೈತರು ಕೂಡ ಬಂದು ಅದನ್ನು ಪಡ್ಕೋಬೇಕು. ಆದಷ್ಟು ಈ ಒಂದು ಏನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಮೈಕ್ರೋ ಫೈನಾನ್ಸ್, ಅದರ ಬಗ್ಗೆ ಸ್ವಲ್ಪ ಒಲವನ್ನು ತೆಗೆದು ಅದರಲ್ಲಿ ನಿಮಗೆ ಬೇಗ ಕೊಡಬಹುದು ಅಂತ ಹೇಳ್ತಾರೆ. ಆದರೆ ನಂತರ ದಿನಗಳಲ್ಲಿ ಅದರಲ್ಲಿನ ಏನು ಬಡ್ಡಿ ದರ ಇರಬಹುದು ಅಥವಾ ಚಕ್ರ ಬಡ್ಡಿ ಮತ್ತೊಂದೆಲ್ಲ ಇರ್ಬೋದು, ಅದರಿಂದ ತುಂಬ ಅನಾನುಕೂಲ ಆಗುತ್ತೆ. ಅದು ಬಿಟ್ಟರೆ ಮತ್ತಿನ್ನೇನೂ ಅಲ್ಲ. ಹಾಗಾಗಿ ಎಲ್ಲರಲ್ಲೂ ಮನವಿ, ತಮ್ಮ ಹತ್ತಿರದ ಬ್ಯಾಂಕ್ಗಳನ್ನ ಶಾಖೆಗಳನ್ನು ಸಂಪರ್ಕಿಸಿ ತಮ್ಮ ವ್ಯವಹಾರವನ್ನು ಮಾಡಲಿಕ್ಕೆ ನೀವು ಯಾವ್ಯಾವ ಯೋಜನೆಗಳಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಬ್ಯಾಂಕು ಸದಾ ಸಿದ್ಧವಾಗಿರುತ್ತೆ. ನಿಮಗೆ ಅನ್ಸುತ್ತಾ ರೈತರು ಬ್ಯಾಂಕಿಗೆ ಬರೋದಕ್ಕೆ ಭಯಪಡ್ತಾರೆ ಅಂತ? ಅಂದರೆ ಅದರಲ್ಲಿ ಕೆಲವೊಂದು ಕಾರಣ ಇರಬಹುದು. ಆದರೆ ಬ್ಯಾಂಕ್ನಲ್ಲೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಏನು ರೆಸ್ಪಾನ್ಸ್ ಅಂದರೆ ಜನರಿಗೆ ಕೊಡ್ತಕ್ಕಂಥ ರೆಸ್ಪಾನ್ಸ್ ಏನಿದೆ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲ ಕಡೆ ಕೇಳಿಬರ್ತಾ ಇದೆ. ಆದರೂ ಕೂಡ ನಾವು ಕೂಡ ಅದನ್ನು ನಮ್ಮ ಏನು ಸಿಬ್ಬಂದಿಯವರು ಇದ್ದಾರೆ ಅವರಿಗೆಲ್ಲ ನಾವು ಹೇಳ್ತಾ ಇದ್ದೀವಿ. ಯಾವಾಗಲೂ ಕೂಡ ಈ ನಮ್ಮ ಭಾರತ ಇರುವಂಥದ್ದು ಹಳ್ಳಿಗಳಲ್ಲಿ, ಸೊ ಹಳ್ಳಿಗಳನ್ನು ನಾವು ಅಲ್ಲಿನ ಕಸ್ಟಮರ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ನಮ್ಮ ಬ್ಯಾಂಕಿಗೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯ ಆಗುತ್ತೆ. ಹಾಗಾಗಿ ನಮ್ಮ ಬ್ಯಾಂಕ್ಗಳಲ್ಲಿ ತಕ್ಕ ಮಟ್ಟಿಗೆ ಅವರಿಗೆ ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ ಸೇವೆಯನ್ನು ಪಡ್ಕೋಬಹುದು ಅಂತ ನನ್ನ ಒಂದು ಅನಿಸಿಕೆ. ಬೇರೆ ಇನ್ನೂ ಯಾವುದಾದ್ರೂ ಯೋಜನೆಗಳಿದೆಯಾ? ಸರಿ, ಎಲ್ಲ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಕೃಷಿಗೆ ಸಿಂಚನ, ಅದು ಇರಿಗೇಷನ್ ಪರ್ಪಸ್, ನೀರಾವರಿ ಪರ್ಪಸ್ಸಿಗಾಯಿತು, ಸಾರಥಿ ಬಂದು ಯಂತ್ರೋಪಕರಣಗಳಿಗಾಯಿತು, ಟ್ರ್ಯಾಕ್ಟರ್ ಪರ್ಚೇಸಿಗಾಯಿತು, ಕೃಷಿಗೆ ಪುಷ್ಪಾಂಕುರ ಇದೆ, ಅದರಲ್ಲಿ ಟಿಶ್ಯೂ ಕಲ್ಚರ್ ಕೂಡ ಕವರ್ ಆಗುತ್ತೆ. ಈಗ ಟಿಶ್ಯೂ ಕಲ್ಚರ್ ಬಾಳೆ ಎಲ್ಲರೂ ಅದನ್ನೇ ಪ್ರಿಫರ್ ಮಾಡ್ತಿದ್ದಾರೆ, ಯಾಕಂದರೆ ಪೆನರೋಮಾ ಅನ್ನೋ ಒಂದು ರೋಗ ಬಂದು ಬೇರೆ ಥರದ ಬಾಳೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ಬಿಟ್ಟಿದೆ. ಸೊ ಅದಕ್ಕೆ ಕೃಷಿಗೆ ಪುಷ್ಪಾಂಕುರ ಇದೆ, ಪ್ರೊಸೆಸಿಂಗ್ ಇದೆ, ಅದರಲ್ಲಿ ಯಾವುದರಲ್ಲಿ ಪ್ರಾಥಮಿಕ ಉತ್ಪನ್ನಗಳು ಕೃಷಿ ಉತ್ಪನ್ನಗಳಿರುತ್ತೋ ಅದು ಕೃಷಿಗೆ ಪ್ರೊಸೆಸಿಂಗ್ ಅನ್ನೋದ್ರಲ್ಲಿ ಬರುತ್ತೆ. ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳಿದ್ದಾವೆ, ಇದ್ರ ಜೊತೆಗೆ ಬೆಳೆ ಸಾಲ ಜೊತೆಗೆ ಅಭಿವೃದ್ಧಿ ಸಾಲನೂ ಕೊಡ್ತೀವಿ. ಫಾರ್ಮ್ ಹೌಸಿಗಾಗಿರಬಹುದು ಅಥವಾ ಇವಾಗ ಕ್ಯಾಟಲ್ ಶೆಡ್, ಲೇಬರ್ ಶೆಡ್, ಅದಕ್ಕೆಲ್ಲನೂ ಕೂಡ ಕವರ್ ಮಾಡ್ಕೋತೀವಿ. ಬೆಳೆ ಮತ್ತು ಅಭಿವೃದ್ಧಿ ಯೋಜನೆ ಅಂಡರ್ಲದೆಲ್ಲ ಬರುತ್ತೆ. ಹಾಗೂ ಗೋದಾಮು, ಗೋದಾಮಿನಲ್ಲಿ ಗೋದಾಮ್ಗಾಗಿರ್ಬೋದು, ಶಿಥಿಲ ಸಂಸ್ಕರಣಗಳಿಗಾಗಿರ್ಬೋದು, ಅದೆಲ್ಲದಕ್ಕೂ ಕೊಡ್ತೀವಿ. ಹಾಗೂ KBL ಅಗ್ರಿಕಲ್ಚರ್ ಗೋಲ್ಡ್ ಲೋನ್ ಅಂತ ಹೇಳಿ RTC ಇದ್ದರೆ 2 ಲಕ್ಷದವರೆಗೂ ಅದನ್ನೊಂದು ನಾವು ಕೊಡ್ತೀವಿ. ಮತ್ತು FPOಗಳಿಗೆ ಅಥವಾ ರೈತ ಉತ್ಪನ್ನ ಸಮುದಾಯಗಳಿಗೆ ಕೃಷಿಗೆ ಸಮುದಾಯ ಅಂತ ಹೇಳಿ ಕೊಡ್ತೀವಿ. ಹಾಗೂ ಕೃಷಿ ಭೂಮಿ. ಸರಿಗ, ರೈತರು ಬ್ಯಾಂಕಿಗೆ ಕೇವಲ ಸಾಲಕ್ಕಾಗಿ ಅಷ್ಟೇ ಬರೋದಿಲ್ಲ, ಹೂಡಿಕೆ ಮಾಡೋದಕ್ಕೂ ಕೂಡ ಬರ್ತಾರೆ. ಈಗ ಸಾಲದ ಬಗ್ಗೆ ಹೇಗೆ ತಾವು ಎಜುಕೇಟ್ ಮಾಡ್ತಿರೋ ಹಾಗೆ ಹೂಡಿಕೆಗಳ ಬಗ್ಗೆನೂ ಕೂಡ ರೈತರಿಗೆ ತಾವು ಎಜುಕೇಟ್ ಮಾಡ್ತೀರಾ? ಇದು ಬಹಳ ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಮ್ಮ ಆ್ಯಪ್ ಅಂತ ಬಂದು ಮತ್ತೊಂದು ಬಂದು ಎಲ್ಲರೂ ಕೂಡ ಯಾವುದ್ಯಾವುದೋ ಒಂದು ಸರಿಯಾದ ರೀತಿಯಲ್ಲಿ ಹೂಡಿಕೆಯನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವರ್ಷ ಅವರಿಗೆ ಒಳ್ಳೆ ಬೆಳೆ ಬಂತು ಅಂತ ಹೇಳಿದ್ರೆ ಅವರ ಯೋಚನೆಗಳು ತುಂಬ ಇರುತ್ತೆ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಮೊದಲನೇದಾಗಿ ಅವರು ಏನು ಉಳಿತಾಯವನ್ನು ಕಡ್ಡಾಯವಾಗಿ ಮಾಡಬೇಕು. ಬಂದ ಪ್ರತಿ ವರ್ಷದ ಬೆಳೆಯಲ್ಲಿ 10% ನಾನು ಉಳಿತಾಯ ಮಾಡಬೇಕು ಅನ್ನೋ ಒಂದು ಮನೋಭಾವ ಬೆಳೆಸ್ಕೋಬೇಕು. ನಮ್ಮ ಬ್ಯಾಂಕಿನಲ್ಲಿ ಇಟ್ ಈಸ್ 1-stop ಫಾರ್ ಆಲ್ ಸೊಲ್ಯೂಷನ್ಸ್. ಬ್ಯಾಂಕಿಗೆ ಬಂದರೆ ಅವರಿಗೆ ಒಂದು ನಮ್ಮಲ್ಲಿ FD ಫಿಕ್ಸೆಡ್ ಡೆಪಾಸಿಟ್, ಅಭ್ಯುದಯ ಕ್ಯಾಶ್ ಡೆಪಾಸಿಟ್, ನಂತರದಲ್ಲಿ ಅವರಿಗೆ ಏನೇನು ಬೇಕು ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಹೂಡಿಕೆಯನ್ನು ಯಾವ ಒಂದು ರೀತಿಯಲ್ಲಿ ಮಾಡಿದ್ರೆ ಒಂದು ಏನು ಯಾವುದೇ ಅಂದರೆ ಸೇಫಾಗಿ ಹಣವನ್ನು ಹೂಡಿಕೆ ಮಾಡಲಿಕ್ಕೂ ಕೂಡ ನಮ್ಮಲ್ಲಿ ಒಂದು ನಾವು ಗೈಡೆನ್ಸ್ ಕೊಡ್ತೀವಿ. ಹಾಗೆ ಕೂಡ ಇನ್ಶೂರೆನ್ಸ್ ಇರಬಹುದು. ಒಂದು ನಮ್ಮಲ್ಲಿ KBL ಸುರಕ್ಷಾ ಅಂತ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಇದು ಯಾರಿಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ಪಡ್ಕೋಬಹುದು. 5 ಲಕ್ಷ ಮತ್ತು 10 ಲಕ್ಷ ಆಕ್ಸಿಡೆಂಟಲ್ ಕವರೇಜ್ ಇದೆ. ಕೇವಲ 150 ರೂಪಾಯಿ ಮತ್ತು 300 ರೂಪಾಯಿ ವರ್ಷಕ್ಕೆ ಅವರು ಪ್ರೀಮಿಯಂ ಕಟ್ಟಿದ್ದಲ್ಲಿ ಅವರಿಗೆ ಈ ಒಂದು ಇನ್ಶೂರೆನ್ಸ್ ಕವರೇಜ್ ಇದೆ. ತುಂಬ ಜನಗಳಿಗೆ ಇದು ಗೊತ್ತಿರೋದಿಲ್ಲ, ಇದನ್ನು ಪಡ್ಕೋಬೇಕು. ತುಂಬ ಜನ ಏನು ಕುಟುಂಬದವರಿಗೆ ಆಗಲೇ ನಮ್ಮ ಬ್ಯಾಂಕಿನಿಂದ ಈ ಒಂದು ಸೌಲಭ್ಯವನ್ನು ಪಡೆದಿದ್ದಕ್ಕೆ ಅವರ ಕುಟುಂಬದವರಿಗೆ ಒಳ್ಳೆಯದಾಗಿದೆ. 10 ಲಕ್ಷ ಯಾರೊಬ್ಬರು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಎಂದಾಗ ಬ್ಯಾಂಕಿನಿಂದ ಬಂದಾಗ ಅವರ ಮುಂದಿನ ಜೀವನಕ್ಕೆ ತುಂಬ ಒಳ್ಳೆಯದಾಗಿದೆ. ಅದೇ ರೀತಿ ಅವರಿಗೆ ಲೈಫ್ ಇನ್ಶೂರೆನ್ಸ್ ಇರಬಹುದು. ನಮ್ಮಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಾಹನಗಳಿಗೆ ಇನ್ಶೂರೆನ್ಸ್ ಇರ್ಬೋದು, ವೆಹಿಕಲ್ ಇನ್ಶೂರೆನ್ಸು ಅಥವಾ ಬೇರೆ ಬೇರೆ ಯಾವ್ಯಾವ ಮಾರ್ಕೆಟ್ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಶೇರ್ ಮಾರ್ಕೆಟಲ್ಲೂ ಕೂಡ ಯಾವ ರೀತಿಯಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದನ್ನು ಕೂಡ ನಮ್ಮಲ್ಲಿ ಒಂದೇ ಸೂರಿನಡಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸರ್, ಈಗೆಲ್ಲ ಸೋಲಾರ್ ಎನರ್ಜಿಯ ಸದ್ಬಳಕೆ ಬಗ್ಗೆ ತುಂಬ ಮಾತಾಡಲಾಗುತ್ತೆ. ಎಷ್ಟೋ ಜನ ಕೃಷಿಕರು ಸೌರ ನೀರೆತ್ತುವ ಪಂಪ್ಗಳನ್ನು ಬೋರ್ವೆಲ್ಗಳಿಗೆ ಅಳವಡಿಸ್ಕೊಂಡಿದ್ದಾರೆ, ಮತ್ತು ಈಗ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಮನೆಯಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಮಾರ್ತಾ ಇದ್ದಾರೆ. ತಾವಾಗಲೇ ಪ್ರಸ್ತಾಪ ಮಾಡಿದ್ರಿ ಸೋಲಾರ್ ಬೇಲಿಗಳ ಬಗ್ಗೆ, ಇದ್ರ ಬಗ್ಗೆ ಯಾವ ರೀತಿ ತಾವು ಗಮನ ಹರಿಸಿದ್ರಿ? ಮುಂದಿನ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಏನಾದರೂ ವಿಶೇಷವಾದ ಯೋಜನೆ ಬರೋ ಸಾಧ್ಯತೆ ಇದೆಯಾ? ಇಲ್ಲ, ನಮ್ಮ ಬ್ಯಾಂಕಿನಲ್ಲಿ ಸೋಲಾರ್ಗೆ ಅಂತ ಹೇಳಿ ಆಲ್ರೆಡಿ ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ, KBL ಸೋಲಾರ್ ಅಂತ ಹೇಳಿ. ಒಂದು ಮನೆಗಳಿಗೆ ಸೋಲಾರ್ ವಾಟರ್ ಹೀಟಿಂಗ್ ಇದಿರಬಹುದು, ಮತ್ತು ಲೈಟಿಂಗು, ಮತ್ತು ನಮ್ಮಲ್ಲೇ ಕೆಲವು ಒಂದು ಒಳ್ಳೆಯ ಕಸ್ಟಮರ್ಸ್ ಏನಿದ್ದಾರೆ ಅವರ ಕೃಷಿ ಹೊಲದಲ್ಲಿ ಈ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಏನು ಸರ್ಕಾರಕ್ಕೆ ಈ ಒಂದು ವಿದ್ಯುತ್ತನ್ನು ಕೂಡ ಅದನ್ನು ಮಾರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಯಶಸ್ವಿಯನ್ನು ಕೂಡ ಅವರು ಕಂಡಿದ್ದಾರೆ. ನಮಗೂ ಕೂಡ ಹೆಮ್ಮೆ, ಈ ಒಂದು ಸಹಭಾಗಿತ್ವದಲ್ಲಿ ನಾವು ಕೂಡ ಅದರಲ್ಲಿ ಇದ್ದೀವಿ ಅನ್ನುವಂಥ ಒಂದು ವಿಷಯ ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ಕಸ್ಟಮರ್ಸು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಸೌರಶಕ್ತಿಗೆ ಸಂಬಂಧಪಟ್ಟಂತೆ ಏನೇ ಸಾಲ ಸೌಲಭ್ಯ ನೆರವು ಬೇಕಿದ್ರೂ ತಾವು ಕೊಡ್ತೀರಿ? ಖಂಡಿತವಾಗಿ. ಈಗ ನಾವು ಏನು ರೈತರ ಶಿಕ್ಷಣ ಅಂತೀವಲ್ಲಮ್ಮ, ಅಂದರೆ ಯಾತಕ್ಕೆ ಸಾಲ ತಗೋಬೇಕು, ಸಾಲ ಪಡೆದಿದ್ದನ್ನು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೋ ಅದೇ ಉದ್ದೇಶಕ್ಕೆ ಬಳಸಬೇಕು, ಬಳಸಿದ್ರಲ್ಲಿ ಅಭಿವೃದ್ಧಿ ಆದದ್ದನ್ನು ತಂದು ವಾಪಸ್ ಮರುಪಾವತಿ ಮಾಡಬೇಕು. ಈ ತರಹ ಗ್ರಾಹಕರಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಏನಾದರೂ ವಿಶೇಷವಾದ ಯೋಜನೆಗಳು ಆ ಥರದವು ಏನಾದರೂ ಇದ್ದಾವ, ಅಥವಾ ಆ ಕೆಲಸನೂ ಕೂಡ ತಾವು ಮಾಡ್ತೀರಾ ನಿಮ್ಮ ಕೃಷಿ ಅಭಿವೃದ್ಧಿ ವಿಭಾಗದಿಂದ? ಹಾಂ ಸರ್, ಹೌದು, ನಾವು ಸುಮಾರು ಕಡೆ ಕ್ಯಾಂಪೇನ್ ಮಾಡಿದ್ದೀವಿ, ಹಾಗೂ ಇವಾಗ ಕೆಲವೊಂದು ಕಡೆ ರೈತರು ಒಂದು ಮೀಟಿಂಗ್ ಮಾಡಿರ್ತಾರೆ ಅಥವಾ ಕ್ಯಾಂಪೇನ್ ಮಾಡಿರ್ತಾರೆ. ಇವಾಗ APMCಯಲ್ಲೆಲ್ಲ ಇರುತ್ತೆ, ಸೊ ಅಲ್ಲಿ ಪ್ರೊಡಕ್ಷನ್ ಯೂನಿಟ್ಸ್ಗಳು ಒಂದು ಕ್ಯಾಂಪೇನಿಂಗ್ ಥರ ಮಾಡಿರ್ತಾರೆ, ಅದರಲ್ಲಿ ಎಲ್ಲ ಹೋಗಿ ನಾವು ಭಾಗವಹಿಸಿದ್ದೀವಿ. ಹಾಗೂ ಅಲ್ಲಿ ನಮ್ಮ ಕೈಲಾದಷ್ಟು ರೈತರಿಗೆ ನಾವು ಹೇಗೆ ಅವರಿಗೆ ಫೈನಾನ್ಷಿಯಲ್ ಎಜುಕೇಷನ್ ಅಂದರೆ ಹೀಗೆ ಶಿಕ್ಷಣ ಹೇಗೆ ನೀಡಬಹುದು ಫೈನಾನ್ಸ್ ರಿಲೇಟೆಡ್, ಅದನ್ನು ನಾವು ಮಾಡಿದ್ದೀವಿ. ಮತ್ತು HD Kote ಒಂದು ಕಡೆ ಆಗಿತ್ತು, ಹೀಗೆ ಮೀಟಿಂಗ್ ಆಗಿತ್ತು ರೈತರದ್ದು, ಸೊ ಅಲ್ಲಿ ಕೂಡ ಹೋಗಿ ಭಾಗವಹಿಸಿದ್ವಿ. TNRCಪುರದಲ್ಲಿ ಭಾಗವಹಿಸಿದ್ವಿ. ಮತ್ತು ಕೃಷಿ ಮೇಳಗಳು ನಡೀತಾ ಇರುತ್ತೆ, ಈಗ ಮಂಡ್ಯದಲ್ಲಾಗಿರ್ಬೋದು, GKVKಯಲ್ಲಾಗಿರ್ಬೋದು, ಅಲ್ಲೆಲ್ಲ ನಮ್ಮ ಸ್ಟಾಲ್ಸ್ ಇರುತ್ತೆ. ಸೊ ಅಲ್ಲಿ ನಾವು ಬಂದ ರೈತರುಗಳಿಗೆ ಅವರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಎಜುಕೇಷನ್ ಆಗಿರ್ಬೋದು ಹೇಗೆ ಕೊಡಬಹುದು ಅದನ್ನೆಲ್ಲ ನಾವು ಮಾಡಿದ್ದೀವಿ, ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಕೃಷಿಕರಿಂದಲೇ ಆರಂಭವಾದಂತಹ ಬ್ಯಾಂಕ್ ತಮ್ಮದು, ಈಗ ಕೃಷಿಕರಿಗಾಗಿ ಏನಾದರೂ ತರಬೇತಿ ಕೇಂದ್ರಗಳನ್ನು ಏನಾದರೂ ತಾವು ಸ್ಥಾಪನೆ ಮಾಡಿದ್ದೀರಾ, ಅಥವಾ ಕೃಷಿಕರ ತರಬೇತಿ ನೀಡೋ ನಿಟ್ಟಿನಲ್ಲಿ ಏನಾದರೂ ಗಮನ ಹರಿಸಿದ್ದೀರಾ? ಅಂದರೆ ಅದೇನಾಯಿತು ಅಂತ ಹೇಳಿದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಿಗೆ ಆ ಒಂದು ರೂಟ್ ಸೆಟ್ ಅದೆಲ್ಲ ಆ ರೀತಿ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಆಲ್ರೆಡಿ ಇರತಕ್ಕಂತಹ ಈ ಒಂದು ಏನು ಸಂಸ್ಥೆಗಳಿದೆ, ಇದರ ನಾವು ಸಹಭಾಗಿತ್ವದಲ್ಲಿ ನಮ್ಮ ಕಸ್ಟಮರ್ಸ್ ಇರ್ಬೋದು ಮತ್ತು ಜನರಲ್ ಪಬ್ಲಿಕ್ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಕೌಶಲ್ಯ ತರಬೇತಿ ಇರಬಹುದು, ಅದನ್ನು ಕೂಡ ನಾವು ಈ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಕೃಷಿ ಆ್ಯಕ್ಚುಲಿ ಪ್ರಧಾನವಾಗಿ ಬ್ಯಾಂಕುಗಳು ಸಾಲವನ್ನು ಕೊಡಬೇಕಾದಂತಹ ಕ್ಷೇತ್ರ ಅಂತ ಪರಿಗಣಿಸೋದಿಲ್ಲ, ಆದರೂ ಕೂಡ ತಾವು ಬಹಳಷ್ಟು ಯೋಜನೆಗಳನ್ನು ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತಾವು ಹಾಕ್ಕೊಂಡಿದ್ದೀರಿ, ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಬ್ಯಾಂಕಿನಲ್ಲಿ ಕೃಷಿ ಅಧಿಕಾರಿಗಳು ಅಂತಲೇ ಕೃಷಿ ಪದವೀಧರರನ್ನು ತಾವು ನೇಮಿಸ್ಕೋತೀರಿ, ಇದು ಯಾವ ಕಾರಣಕ್ಕಾಗಿ? ಒಂದು ಹಿನ್ನೆಲೆ ಹೇಳಬೇಕು ಅಂತ ಹೇಳಿದ್ರೆ, 60ರ ದಶಕದಲ್ಲಿ ನಮ್ಮ ಬ್ಯಾಂಕಿನಿಂದ ಏನು ಕೃಷಿ ವಲಯಕ್ಕೆ ನಾವು ಸಾಲ ಕೊಟ್ಟಾಗ RBIನವರಿಂದ ಒಂದು ಕಾಷನ್ ಲೆಟರ್ ಬಂದಿತ್ತು. ಯಾಕೆ ಅಂತ ಹೇಳಿದ್ರೆ, ಆಗ ಆದ್ಯತಾ ವಲಯ ಆಗಿರಲಿಲ್ಲ. ನಮ್ಮ ಏನು ಬ್ಯಾಂಕು ಪ್ರಾರಂಭದಿಂದನೂ ಕೂಡ ಗ್ರಾಮೀಣ ಜನತೆಗೆ ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿ ಅದೇ ರೀತಿ ಮುಂದುವರಿತಾ ಬಂದು, ನಂತರ ದಿನಗಳಲ್ಲಿ ಈ ಒಂದು ಏನು ನಾವು ಕೊಡ್ತಾ ಇದ್ದೀವಿ ಅದನ್ನೇ RBI ಕೂಡ ಆದ್ಯತಾ ವಲಯ ಅಂತ ಮಾಡಿ ಕೃಷಿಗೆ ಒಳ್ಳೆಯ ರೀತಿಯಲ್ಲಿ ಸಾಲ ಕೊಡಬೇಕು ಅಂತ ಕೂಡ ಅವರು ನಿರ್ದೇಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಬ್ಯಾಂಕಿನಲ್ಲಿ ಕೃಷಿಕರಿಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಇದು ಮಾಡಬೇಕು. ಮತ್ತು ಕೃಷಿ ಪದವೀಧರರಿಗೆ ಯಾಕೆ ಅಂತ ಹೇಳಿದ್ರೆ, ಮೊದಲನೇ ದಿನದಿಂದಲೂ ಕೂಡ ನಮ್ಮಲ್ಲಿ ಅದಕ್ಕೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರಿಗೆ ಇದರ ಬಗ್ಗೆ ನಾಲೆಡ್ಜ್ ಇರಬಹುದು, ಯಾವ ರೀತಿಯಲ್ಲಿ ರೈತರಿಗೆ ತಲುಪೋ ಒಂದು ಎಕ್ಸ್ಟೆನ್ಷನ್ ಮೆಥಡ್ಸ್ ಇರ್ಬೋದು, ರಿಕವರಿಗೆ ಹೇಗೆ ಪರ್ಸ್ಯೂಯೇಷನ್ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಅವರಿಗೆಲ್ಲ ಒಳ್ಳೆಯ ತರಬೇತಿ ಇರೋದರಿಂದ ಕೃಷಿ ಅಧಿಕಾರಿಗಳು ಮತ್ತು ನಮ್ಮಲ್ಲಿ ಅಗ್ರಿಕಲ್ಚರ್ ಸಪೋರ್ಟ್ ಗ್ರೂಪ್ ಅನ್ನೋ ಒಂದು ಸಪರೇಟ್ ಒಂದು ಯೂನಿಟ್ ಕೂಡ ಇದೆ. ಇದರಿಂದ ನಮ್ಮ ಬ್ಯಾಂಕಿನಲ್ಲಿ ಕೃಷಿ ಸಾಲದ ಬಗ್ಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಮಹಿಳಾ ಅಧಿಕಾರಿ ತಾವು ಚಂದನ ಅವರೇ, ಈಗ ನಿಮ್ಮ ಹತ್ರ ಬಂದು ಮಹಿಳೆಯರೇನಾದರೂ ವಿಶೇಷವಾಗಿ ಅವರ ಸಮಸ್ಯೆಗಳ ಬಗ್ಗೆ ಏನಾದರೂ ಹೇಳ್ಕೋತಾರ? ರೈತಾಪಿ ಮಹಿಳೆಯರು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಅಂದರೆ ಇವಾಗ ರೈತಾಪಿ ಮಹಿಳೆಯರು ಇವಾಗ ಏನಂದರೆ ಅವರೇ ಹೋಗಿ ತಾವೇ ಸ್ವಸಹಾಯ ಸಂಘಗಳಿರಬಹುದು ಅಥವಾ ರೈತ ಉತ್ಪಾದಕರ ಸಂಘ ಇರ್ಬೋದು ಅಥವಾ ರೈತ ಮಹಿಳೆಯರಾಗಿರಬಹುದು, ಅವರೇ ಹೋಗಿ ತಮ್ಮ ಜೀವನ ತಾವೇ ರೂಪಿಸ್ಕೊಳ್ತಾ ಇದ್ದಾರೆ. ಸೊ ಇದ್ರ ಸಲುವಾಗಿ ಹೀಗೆ ನಮ್ಗೆ ಸಾಲ ಸೌಲಭ್ಯಗಳು ಹೀಗೆ ಬೇಕಿತ್ತು ಅಥವಾ ಈ ರೀತಿ ಬೇಕಿತ್ತು ಅಂತ ಹೇಳಿ ಬಂದು ಕೇಳ್ತಾರೆ. ಮತ್ತು ಅವರಿಗೆ ಇವಾಗ ಅಷ್ಟು ಕಂಫರ್ಟ್ ಇರಲ್ಲ ಪುರುಷರ ಜೊತೆ ಅಷ್ಟು ಮಾತಾಡೋದಕ್ಕೆ. ಸೊ ಆಗ ಬಂದು ಕೇಳಿರೋ ಉದಾಹರಣೆಗಳು ಇದ್ದಾವೆ. ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಅರುಣ್ ಅವರ? ಒಂದು 100 ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಲಾಭವನ್ನು ಪಡೆದುಕೊಂಡು ಬಂದಂಥ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್. ಆದರೆ ಯಾವುದೇ ರೀತಿಯಲ್ಲಿ ನಾವು ಉದ್ದೇಶ ಲಾಭ ಮಾಡೋದಲ್ಲ, ಜನಗಳಿಗೆ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕು, ಅದರಿಂದ ಸೇವೆಯನ್ನು ಪಡೆದುಕೊಂಡು ನಂತರ ಅದರಿಂದ ನಮ್ಮ ಉನ್ನತೀಕರಣ ಆಗಬೇಕು ಮತ್ತು ಜನರು ಕೂಡ ಒಳ್ಳೆಯದಾಗಬೇಕು ಅಂತ ಉದ್ದೇಶದಿಂದ ಒಂದು ಪ್ರಾರಂಭವಾದಂಥ ಬ್ಯಾಂಕ್. ಕೃಷಿಯಲ್ಲೂ ಕೂಡ ಅದೇ ರೀತಿ ನಾವು ಕೃಷಿ ಅಲ್ಲದೆ ಬೇರೆ ಒಂದು ಏನು ಸೆಕ್ಟರ್ಸ್ ಇದೆ ಅಲ್ಲೂ ಕೂಡ ನಾವು ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಹೂಡಿಕೆಗಳನ್ನು ಕೂಡ ನಾವು ಎಲ್ಲ ರೀತಿಯಲ್ಲಿ ಏನು ಜನರಿಗೆ ಏನು ನಾವು ಹೇಳ್ತೀವಿ ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಏನು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರ್ಬೋದು ಅಥವಾ ಪ್ಲೇಸ್ ಟು ಕಮ್ ವಿತ್, ಅಂದರೆ ಅವರಿಗೆ ಬಂದರೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಗಳು ಆಗದ ಹಾಗೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಗಳನ್ನು ರೂಪಿಸ್ಕೊಳ್ಳಬಹುದು. ಕೃಷಿ ಇರಬಹುದು, ಅವರ ಎಜುಕೇಷನ್ ಇರಬಹುದು, ಮನೆಗಳಿರಬಹುದು ಅಥವಾ ಬೇರೆ ಬೇರೆ ಯಾವುದೇ ರೀತಿ ಅವರ ಒಂದು ನೀಡ್ಸ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಖಂಡಿತವಾಗಿಯೂ 8291 177 9910. ಇನ್ನೊಮ್ಮೆ ಹೇಳ್ತೀರಾ? 8291 177 9910. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8291 177 9910. ತಮ್ಮದು ಚಂದನ ಅವರ? 7204024399. ಇನ್ನೊಮ್ಮೆ? 7204022399. ಇನ್ನೂ ಒಂದ್ಸರಿ ಹೇಳ್ಬಿಡಿ. 7204022399. ಒಳ್ಳೆಯದು ಡಾಕ್ಟರ್ ಅರುಣ್ ಅವರೇ ಹಾಗೂ ಆರ್ ಚಂದನ ಅವರೇ, ಇದುವರೆಗೂ ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಾವು ಕೂಡ ಆಕಾಶವಾಣಿಗೆ ಆಭಾರಿಯಾಗಿದ್ದೇವೆ ನಮ್ಮ ಬ್ಯಾಂಕಿನ ಬಗ್ಗೆ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೆ ರೈತರಿಗೆ ಬ್ಯಾಂಕಿನಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಸಂವಾದ ಕೇಳುತ್ತಿದ್ದೀರಿ. ಇದರಲ್ಲಿ ಭಾಗವಹಿಸಿದವರು ಮೈಸೂರಿನ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಟಿಆರ್ ಅರುಣ್ ಮತ್ತು ಕೃಷಿ ಅಧಿಕಾರಿ ಆರ್ ಚಂದನ. ಇವರೊಂದಿಗೆ ಇದ್ದವರು ಎನ್ ಕೇಶವಮೂರ್ತಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಮೇವು ಮೆಲಕು, ಪಶು ಸಂಪತ್ತು ಉತ್ತೇಜನಕ್ಕೆ ಹಾಲು ಒಕ್ಕೂಟದ ಯೋಜನೆಗಳು, ಈ ಕುರಿತು ಮಂಡ್ಯ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪಿಆರ್ ಮಂಜೇಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗ ಒಂದು ಜಾನಪದ ಗೀತೆಯನ್ನು ಕೇಳೋಣ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ. ಸೋದರ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು ಮೊದಲ ಮುಂಗಾರಿಗೆ ಯಾವ ತಳಿಗಳು